ಪರಿಗಣಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಹವಾವರ್ತಮಾನ. ರಾಜ್ಯದ ಹಲವೆಡೆ ಮಳೆಯಾಗಿದೆ. ಇಂದಿನಿಂದ ಅಕ್ಟೋಬರ್ 5ರವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಲಿದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಅಲ್ಲಲ್ಲಿ ಮಳೆಯಾಗಲಿದೆ. ಈ ಬಗ್ಗೆ ಹವಾಮಾನ ಇಲಾಖೆಯ ನಿರ್ದೇಶಕರಾದ ಡಾ ಸಿಎಸ್ ಪಾಟೀಲ್ ಮಾಹಿತಿಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದಿನಿಂದ ಅಕ್ಟೋಬರ್ 5ರವರೆಗೆ ಕೆಲವೆಡೆ ಮಳೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ. ಪ್ರವಾಹ ಸಂತ್ರಸ್ತ ಜಿಲ್ಲೆಗಳಿಗೆ ಸರ್ಕಾರ 3,000 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಸಮೀಕ್ಷೆ ಬಹಿಷ್ಕರಿಸುವಂತೆ ಬಿಜೆಪಿ ನಾಯಕರ ಕರೆಗೆ ಸರ್ಕಾರ ಅಸಮಾಧಾನ. ಮುಡಾ ಪ್ರಕರಣದಲ್ಲಿ ಬಿ ರಿಪೋರ್ಟ್ಗೆ ಆಕ್ಷೇಪ. ಅಕ್ಟೋಬರ್ 8ಕ್ಕೆ ಆದೇಶ ಕಾಯ್ದಿರಿಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಅಕ್ಟೋಬರ್ 5ರವರೆಗೆ ವ್ಯಾಪಕ ಮಳೆ, ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ. ಈಗ ಒಂದು ಪ್ರಕಟಣೆ. ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 MHz. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:51. ಈಗ ಕೇಳಿ ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿಯಲ್ಲಿ ಘನ ಕೃಷಿ ಕೃಷಿ ಋಷಿ ನಾಗಭೂಷಣ್ ಘನಮಠ್ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು. 9ನೇ ಪ್ರಕರಣ, ತೋಟದ ಭೂಮಿಯ ತಿದ್ದುವಿಕೆ ಮತ್ತು ಬಾವಿಯನ್ನು ಕಡಿಸುವ ಯುಕ್ತಿಯು. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಸೋಮಶೇಖರ್ ಎಸ್ರುಳಿ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ. ಕೇಳಿ ಘನ ಕೃಷಿ. ಕೃಷಿ ಜ್ಞಾನ ಪ್ರದೀಪಿಕೆಯ ದಿವ್ಯ ಕೃಷಿ ಜ್ಞಾನ ಸಂದೇಶ. ಘನ ಕೃಷಿ. ಘನ ಕೃಷಿ. ಒಂಬತ್ತನೇ ಪ್ರಕರಣವು ತೋಟದ ಭೂಮಿಯ ತಿದ್ದುವಿಕೆಯು ಮತ್ತು ಬಾವಿಯನ್ನು ಕಡಿಸುವ ಯುಕ್ತಿ. ತೋಟದ ಭೂಮಿಯ ತಿದ್ದುವಿಕೆಯು ಮತ್ತು ಬಾವಿಯನ್ನು ಕಡಿಸುವ ಯುಕ್ತಿ. ತೋಟದ ಭೂಮಿಯ ತಿದ್ದುವಿಕೆಯು ಮತ್ತು ಬಾವಿಯನ್ನು ಕಡಿಸುವ ಯುಕ್ತಿಯು. ತೋಟದಿಂದ ಗ್ರಾಮ ಪುರಗಳಿಗೆ ಶೋಭಾಯಮಾನವು. ಸಕಲ ಪುರಾಣಗಳಲ್ಲಿ, ಇತಿಹಾಸದಲ್ಲಿ, ರಘುವಂಶಾದಿ ಪಂಚಕಾವ್ಯ ಮೊದಲಾದ ಸಂಸ್ಕೃತ ನಾಟಕಾಲಂಕಾರ ಪುರಾಣ ಮುಂತಾದ ಗ್ರಂಥಗಳಲ್ಲಿ ವೃಷಭೇಂದ್ರ ವಿಜಯ, ರಾಜಶೇಖರ, ಶಬರ ಶಂಕರ ವಿಲಾಸ, ಬಸವ ಪುರಾಣಾದಿ ವಸ್ತುಕ ವರ್ಣಕ ಮಹಾಕಾವ್ಯ ಮುಂತಾದ ಕನ್ನಡ ಗೀರ್ವಾಣಾದಿ ಉದ್ಗ್ರಂಥಗಳಲ್ಲಿ ಮತ್ತು ಯಳಂದೂರು ಷಡಕ್ಷರದೇವರು, ಭೀಮಕವಿ, ಬಾಣ, ಮಯೂರ, ಕಾಳಿದಾಸ ಮುಂತಾದ ಮಹಾಶಿವಕವಿಗಳು ವರ್ಣಿಸಿರುವಂಥ ಭೂವರ್ಣನೆ, ಶೈಲವರ್ಣನೆ, ಪುರವರ್ಣನೆ ಇವುಗಳಿಗೆ ಮುಖ್ಯವಾದ ಉದ್ಯಾನವೆಂಬ ವನವರ್ಣನೆಯು ಶೃಂಗಾರತರವಾಗಿ ಶೋಭಿತವಾಗಿರುವುದು. ಅದು ಕಾರಣ ರಾಜರುಗಳಿಗೆ ಸುಖಭೋಗಾಸ್ಪದವಾಗಿ ಮಾಡಲ್ಪಟ್ಟ ಉದ್ಯಾನವು ಹಲವು ಪ್ರಕಾರದ ಫಲವೃಕ್ಷಗಳಿಂದಲೂ, ಪುಷ್ಪವಾಟಿಕೆಯಿಂದಲೂ, ನೆಳಲುಗಳಿಂದಲೂ ಮನಕ್ಕೆ ಮನೋಹರವಾಗಿ, ಅದಲ್ಲದೆ ಸಪ್ತ ಸಂತಾನಕ್ಕೆ ಮುಖ್ಯವಾಗಿ ಲಕ್ಷ್ಮೀ ಆಲಯವಾಗಿರುವುದರಿಂದ ರಸಿಕ ಜನರಿಗೆ, ಕೆಲವು ಮುಖದಿಂದ ಯೋಗಿಗಳಿಗೆ, ಕೆಲವು ಮುಖದಿಂದ ಭುಕ್ತಾಪೇಕ್ಷಿತರಿಗೆ, ಕೆಲವು ಮುಖದಿಂದ ಪಥಾಶ್ರಿತರಿಗೆ, ಕೆಲವು ಮುಖದಿಂದ ಪಶು ಪ್ರಾಣಿಗಳಿಗೆ, ಕೆಲವು ಮುಖದಿಂದ ಭ್ರಮರಾದಿ ಪತಂಗ ಪ್ರಾಣಿಗಳಿಗೆ, ಕೆಲವು ಮುಖದಿಂದ ವಿರಹಿಗಳಿಗೆ, ಕೆಲವು ಮುಖದಿಂದ ಶುಕಪಿಕ ರಾಜಹಂಸ ಮಯೂರ ಚಕ್ರವಾಕ ಚಾತಕ ಪಕ್ಷಿಗಳಿಗೆ, ಕೆಲವು ಮುಖದಿಂದ ನೋಟಕ್ಕೆ ರಂಜನೆಯಾಗಿ, ಊಟಕ್ಕೆ ಯುಕ್ತವಾಗಿ, ಸಕಲ ಸುಖ ಸಂಪದ ಸ್ಥಾನೀಭೂತವಾಗಿ, ಶುಭಲಕ್ಷ್ಮಿಯ ನಿಜ ನಿಳಯವೆನಿಸಿ ವರ್ಣಿಸಿಕೊಳ್ಳಲ್ಪಟ್ಟು ಸರ್ವ ಶುಭ ಶೋಭನವಾಗಿರುವುದರಿಂದ ತೋಟವು ಕೃಷಿಕ ಜನರಿಗೆ ಸಕಲ ಸಂಪತ್ಪ್ರದಮಾಗಿರುತ್ತಿಹುದು. ಇಂತಪ್ಪ ಯುಕ್ತಿಗಳನ್ನು ತಿಳಿದು ಇಂಥ ತೋಟವನ್ನು ಮಾಡಿಸಿ ಸುಖಪಡಬೇಕಾದರೆ ರಾಜಬುದ್ಧಿಯುಳ್ಳ ರಾಜ ಕೃಷಿಕರಾದವರಿಗೆ ಅಪೇಕ್ಷೆ ಹುಟ್ಟುತ್ತಿರುವುದು. ಅಂಥ ಬುದ್ಧಿಯು ಸರ್ವರಿಗೆ ಹುಟ್ಟಿ ಸಮಸ್ತ ಕೃಷಿಕರು ರಾಜಬುದ್ಧಿಯುಳ್ಳವರಾಗಲೆಂದು ಮತ್ತು ಜಗತ್ತೆಲ್ಲ ಸಂಪತ್ತನ್ನು ಹೊಂದಲೆಂದು ಆಶೆಯುಳ್ಳವನಾಗಿ ನಾನು ಈ ಗ್ರಂಥವನ್ನು ನಿರ್ಮಿಸಿ ಇದರಲ್ಲಿ ತೋಟವನ್ನು ಮಾಡುವ ಸಕಲ ಯುಕ್ತಿಗಳನ್ನು, ಪ್ರಯೋಜನಗಳನ್ನು, ಸಕಲ ಫಲ ಪದಾರ್ಥಗಳ ಸಂಪತ್ತನ್ನು ಪ್ರತ್ಯಕ್ಷವಾಗಿ ಕಣ್ಣು ಕಾಣುವ ಹಾಗೆ ಮಾಡಿಕೊಳ್ಳತಕ್ಕಂಥ ಅತಿ ಸುಲಭವಾದ ಪ್ರಯುಕ್ತಿಗಳನ್ನು ಇಲ್ಲಿ ವಿಸ್ತಾರವಾಗಿ ಬರೆದಿರುವೆನು. ಇದನ್ನು ಓದುವುದಕ್ಕೆಯೂ, ಕೇಳುವುದಕ್ಕೆಯೂ, ತಿಳಿಯುವುದಕ್ಕೆಯೂ ದೇವರು ಸಮಸ್ತರ ಹೃದಯದಲ್ಲಿ ಜ್ಞಾನವನ್ನು ಕೊಟ್ಟಿದ್ದಾನೆ. ಅದು ಕಾರಣ ಇದನ್ನು ತಿಳಿದುಕೊಳ್ಳುವ ವಿಷಯದಲ್ಲಿ ಬೇಸರ ಪಡಬಾರದು. ಒಂದು ವೇಳೆ ತತ್ಕಾಲಕ್ಕೆ ಇದರಲ್ಲಿ ಹೇಳಿದಂತೆ ಮಾಡಿಕೊಳ್ಳುವ ತ್ರಾಣವಿಲ್ಲದಿದ್ದರೆ ತಿಳಿದುಕೊಂಬುವುದಕ್ಕಾದರೂ ತ್ರಾಣವಿಲ್ಲವೇ? ಈ ಯಾವತ್ತೂ ವಿಷಯಗಳನ್ನು ಚೆನ್ನಾಗಿ ಓದಿ ನೋಡಿ ತಿಳಿದರೆ ಮುಂದೆ ತನಗೆ ತ್ರಾಣವಾದಾಗಲಾದರೂ ಮಾಡಿಕೊಳ್ಳುವ ಬುದ್ಧಿಯು ಹುಟ್ಟುವುದು. ಓದಿ ತಿಳಿಯುವುದಕ್ಕೆ ಬೇಸರ ಮಾಡಿಕೊಂಡರೆ ಬಂದ ಲಕ್ಷ್ಮಿಯನ್ನು ಹಿಂದಿರುಗಿ ಕಳುಹಿಸಿದ ಹಾಗಾಗುವುದು. ಅದು ಕಾರಣ ಸರ್ವರು ಈ ಗ್ರಂಥವನ್ನು ಚೆನ್ನಾಗಿ ಓದಿ ತಿಳಿಯಬೇಕು. ಉದಕದ ಆಸ್ಪದವಿದ್ದ ಭೂಮಿಗಳಿಗೆ ಒಡ್ಡುಗಳನ್ನು ಬಲಿಸಿ ಸಮತೂಕಕ್ಕೆ ತಂದು ಹಿಂದೆ ಮೊದಲನೆಯ ಭಾಗದ ಮೂರನೇ ಪ್ರಕರಣದಲ್ಲಿ ಹೇಳಿದಂತೆ ಸಕಲ ಯುಕ್ತಿಗಳಿಂದ ಭೂಮಿಯನ್ನು ತಿದ್ದಿಕೊಂಡರೆ ಮಳೆಯಿಂದ ಬಿದ್ದ ನೀರು ಸುತ್ತಲೂ ಮಾಡಿರುವ ಒಡ್ಡುಗಳ ಸಹಾಯದಿಂದ ಅಲ್ಲೇ ಇಮರಿಕೊಂಡು ಒಂಡು ಬಿಡುವುದು. ಒಂದು ವೇಳೆ ಮರಮಳೆಯಾಗಿ ನೀರು ಹೆಚ್ಚಾದರೆ ಕೋಡಿಗಳ ಮುಖಾಂತರವಾಗಿ ನೀರು ನಿಶಕ್ತಿಯಿಂದ ಹೋಗುವುದಲ್ಲದೆ ಒಂದೇ ಕೊರಕಲು ಬಿದ್ದು ಒಡ್ಡನ್ನು ಒಡೆದು ಕೆಡಿಸದ ಹಾಗೆ ಯುಕ್ತಿಯಿಂದ ಒಡ್ಡು ಹಾಕಿಸಿ ಸಮತಳ ಮಾಡಿ ತಿದ್ದಿ ಕೊಂಬುವುದನ್ನು ಕೃಷಿಕರಾದ ಬುದ್ಧಿಶಾಲಿಗಳಿಗೆ ಯುಕ್ತವಾದದ್ದು. ಈ ಪ್ರಕಾರ ತಿದ್ದುವಿಕೆಯಿಂದ ಸಿದ್ಧ ಮಾಡಿದ ಭೂಮಿಯಾಗಿ ಚಲೋ ಉದಕವು ಹೊರಡುವ ಹಾಗಿದ್ದರೆ ಅದನ್ನು ಜಲಶಿಲ್ಪಿಯ ಪ್ರಮಾಣದಿಂದ ಪರೀಕ್ಷಿಸಿ ಯಾವ ಸ್ಥಳದಲ್ಲಿ ಸಮೀಪದಲ್ಲಿ ಅತ್ಯಾಯಾಸವಿಲ್ಲದೆ ನೀರು ಬೀಳುವ ಹಾಗೆ ಇದೆಯೋ ಅಂಥ ಸ್ಥಳವನ್ನು ಪರೀಕ್ಷಿಸಿ ಬಾವಿಯನ್ನು ಅಗಿಸಬೇಕು. ತೋಟದ ಶಬ್ದವು ಫಲಪ್ರದವಾದದ್ದು. ಮುಖ್ಯವಾಗಿ ಪ್ರತ್ಯಕ್ಷ ಫಲವನ್ನು ಕಾಣಬೇಕೆಂಬ ರಾಜಬುದ್ಧಿಯುಳ್ಳ ಕೃಷಿಕರು ತೋಟವನ್ನು ಮಾಡಿದ್ದಾದರೆ ಅವರಿಗೆ ಈ ತೋಟವು ಸಪ್ತ ಸಂತಾನದ ದಿವ್ಯ ಫಲವನ್ನು ತತ್ಕಾಲಕ್ಕೆ 6 ತಿಂಗಳು 3 ತಿಂಗಳು ವರ್ಷ 2 ವರ್ಷ 4 5 10 8 ವರ್ಷಗಳೊಳಗೆ ಫಲವನ್ನು ಕೊಡುತ್ತಿರಬಹುದಾದ ಕಾರಣ ಸಕಲ ಭೂಮಿಯ ವ್ಯವಸಾಯವನ್ನು ಮಾಡುವವರಿಗಿಂತಲೂ ತೋಟದ ವ್ಯವಸಾಯವನ್ನು ಮಾಡುವವನೇ ಮುಖ್ಯಸ್ಥನಾಗುವನು. ಆದರೆ ತೋಟವನ್ನು ಮಾಡುವವರು ಕಿರಿದೋಟವನ್ನು ಮಾಡಲಾಗದು. ಇದರ ವಿಷಯದಲ್ಲಿ ಕೆಲವು ನೀತಿ ಗ್ರಂಥಗಳುಂಟು. ಅವುಗಳಲ್ಲಿ ಒಂದನ್ನು ಇಲ್ಲಿ ಹೇಳುತ್ತೇನೆ. ಕಿರಿದೋಟಂ ಕಡೆವಳ್ಳಿ ಬೀದಿ ಮನೆ ಮುಂಗಯ್ಯಾರ್ ಭಟಂ ಸಾಲದ ದೊರೆಗಾರ್ಯಂ ಘೃತಮಿಲ್ಲ ದೂಟದ ಸುಖಂ ಮುಗ್ಧಾಂಗನಾಸಂಗಮಂ ಬರಿಗಯಂ ಸುರಿದಂದವೈ ಹರಹರ ಶ್ರೀಚನ್ನ ಸೋಮೇಶ್ವರ ಎಂದು ಪಾಲ್ಕುರಿಕೆಯ ಸೋಮಾರಾಧ್ಯರೆಂಬ ಮಹಾಪ್ರಸಿದ್ಧ ಶಿವಕವಿಗಳು ಹೇಳಿದ್ದಾರೆ. ಅದು ಕಾರಣ ವಿಶಾಲವಾದ ಭೂಮಿಯಲ್ಲಿ ತೋಟವನ್ನು ಮಾಡುವುದರಿಂದ ನಾನಾ ಪ್ರಕಾರದ ಫಲಪುಷ್ಪಗಳನ್ನು ಸುರಸವಾದ ಪದಾರ್ಥಗಳನ್ನು ಸರ್ವಕಾಲದಲ್ಲಿ ಸಮೃದ್ಧಿಯಾಗಿ ಬೆಳೆಯುತ್ತಾ ತನಗೂ ಪರರಿಗೂ ಅನಂತ ರೀತಿಯಿಂದ ಸೌಖ್ಯವನ್ನು ದ್ರವ್ಯವನ್ನು ಪುಣ್ಯ ಸಂಗ್ರಹವನ್ನು ಕೀರ್ತಿಯನ್ನು ಕೊಡುವುದಾಗಿ ಪಥಿಕರ ವಿಶ್ರಾಂತಿಯನ್ನು ತಣಿಸುವುದಾಗಿ ಸಮಸ್ತ ಜನರ ನೇತ್ರಕ್ಕೂ ಮನಸ್ಸಿಗೂ ಆನಂದವನ್ನು ಹುಟ್ಟಿಸುತ್ತಿರುವುದು. ತೋಟವನ್ನು ಮಾಡುವ ಅಪೇಕ್ಷೆಯುಳ್ಳವರು ಮೊದಲು ತಮ್ಮ ಸ್ವಾಧೀನದಲ್ಲಿದ್ದ ಹೊಲದಲ್ಲಿ ಅಥವಾ ಅದರ ಬಳಿಯಲ್ಲಿ ಸರ್ವದಾ ನೀರು ಇರುವಂತಹ ಹಳ್ಳದ ಆಸ್ಪದವಿದ್ದರೆ ಆ ಹಳ್ಳದ ಸಮೀಪದಲ್ಲಿದ್ದ ತಮ್ಮ ಭೂಮಿಯಲ್ಲಿ ಬಾವಿಯನ್ನು ತೆಗೆಸಬೇಕು. ಅಥವಾ ಹಳ್ಳದ ಆಸ್ಪದವಿಲ್ಲದಿದ್ದರೆ ಆ ಭೂಮಿಯ 4 ದಿಕ್ಕನ್ನು ಚೆನ್ನಾಗಿ ಪರೀಕ್ಷಿಸಿ ನೋಡಿ ಆ ಭೂಮಿಯ ತಲೆಯ ಮೇಲೆ ಮೊರಡಿಯಾಗಲಿ ಅಥವಾ ಎತ್ತರ ಭೂಮಿಯಾಗಲಿ ಇದ್ದರೆ ಅಂಥ ಹೊಲದಲ್ಲಿ ಮೇಲುಗಡೆಯನ್ನು ಬಿಟ್ಟು ಕೆಳಭಾಗದಲ್ಲಿ ಅಂದರೆ ಇಳಿಜಾರಿಯ ಕಡೆಗೆ ತಗ್ಗು ಭೂಮಿಯಲ್ಲಿ ಜಲಶಿಲ್ಪಿಯ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವ ನೀರಿನ ಸೂಚನೆಯ ಗಿಡಗಳನ್ನು ಅಥವಾ ಹುತ್ತಗಳನ್ನು ಇಲ್ಲವೇ ಹುಲ್ಲು ಕರಿಕೆಯನ್ನು ಮತ್ತು ಕೊಳೆತ ಎಲೆಗಳನ್ನು ಮದಿಯ ಹುಲ್ಲು ಆಪೋ ಬಹುದಿವಸದ ದಾಗಡಿಯ ಬಳ್ಳಿಗಳನ್ನು ಅಥವಾ ತುಂಗಿ ಮೊದಲಾದ ಅನೇಕ ಸೂಚನೆಗಳಲ್ಲಿ ಒಂದಾದರೂ ಪೂರ್ಣ ಜಲದ ಸೂಚನೆಯಾದ ಮೂಲಿಕೆಯ ಗಿಡಗಳು ಯಾವ ಸ್ಥಳದಲ್ಲಿ ಕಾಣುತ್ತವೆಯೋ ಅಂಥ ಸ್ಥಳದಲ್ಲಿ ಬಾವಿಯನ್ನು ತೆಗೆಸಬೇಕು. ಆ ಬಾವಿಯ ಮಣ್ಣನ್ನು ಹೊಲದ ಮೇರೆಯಲ್ಲಿ ತಗ್ಗು ಭೂಮಿಯಿಂದ ಹೊಲದ ಎತ್ತರ ಭೂಮಿಯವರೆಗೂ ಮೊಟ್ಟೆಯ ನೀರಿನ ಹರಿಯು ಚೆನ್ನಾಗಿ ಆಗುವ ಹಾಗೆ ಕಾವಲಿಯ ಒಡ್ಡನ್ನು ಹಾಕಿಸಬೇಕು. ಹೇಗೆಂದರೆ ಹೊಲದಲ್ಲಿ ಇಳಿಜಾರಿಯ ಭೂಮಿಯ ಕಡೆಗೆ ಬಾವಿಯ ಕಡಿಸಿ ತವರು ಭೂಮಿಗೆ ನೀರು ಏರುವ ಹಾಗೆ ಬಾರಿಯನ್ನು ಕಾವಲಿಯನ್ನು ಮಾಡಿಕೊಳ್ಳುವ ಯುಕ್ತಿಯನ್ನು ತಿಳಿದುಕೊಳ್ಳಬೇಕು. ತಗ್ಗು ಭೂಮಿಯಲ್ಲಿ ಬಾವಿಯನ್ನು ತೆಗೆಸುವುದು ಬಹಳ ಸುಲಭವು. ಇದರ ಕಾವಲಿಯನ್ನು ಕಟ್ಟುವುದಕ್ಕೂ ಹಾಗೂ ಒಂದು ಮೈ ಕಡೆಗೆ ಒಡ್ಡು ಹಾಕಿಸುವಲ್ಲಿಯೂ ಬಹಳ ಪ್ರಯಾಸ ಬೇಕಾಗುವುದಿಲ್ಲ. ಬಾವಿಯ ಸಮೀಪದಲ್ಲಿ ಮಾತ್ರ ಬಾರಿಯ ಬಳಿಯಲ್ಲಿ ಆ ಹೊಲದ ಎತ್ತರ ಭೂಮಿಯ ಸಮತೂಕಕ್ಕೆ ಎಷ್ಟು ಎತ್ತರ ಬೇಕಾಗುವುದೋ ಅಷ್ಟು ಎತ್ತರ ಒಡ್ಡು ಹಾಕಿಸುವಲ್ಲಿ ಮೊಟ್ಟೆಯ ಬಳಿಯಲ್ಲಿ ಸ್ವಲ್ಪ ಎತ್ತರವಾಗುವುದು. ಬರಬರುತ್ತಾ ಎತ್ತರ ಭೂಮಿಯ ಕಡೆಗೆ ತೀರಾ ಹೌರಾಗುತ್ತದೆ. ಕಡೆಗೆ 1 ಗೇಣು ಎತ್ತರ ಒಡ್ಡು ಬೇಕಾಗುವುದು. ಹೀಗೆ ಮಾಡುವುದು ಬಹಳ ಸುಲಭವಾದ ಯುಕ್ತಿಯು. ಹೀಗಿರಲಾಗಿ ಜನರು ದಡ್ಡತನದಿಂದ ಹೊಲದ ಕೆಳಗಡೆಯ ಭಾಗದಲ್ಲಿ ಬಾವಿಯನ್ನು ತೆಗೆಸಿದರೆ ಎತ್ತರ ಭೂಮಿಗೆ ನೀರು ಏರುವುದಿಲ್ಲವೆಂದು ಯೋಚಿಸಿ ಎತ್ತರ ಭೂಮಿಯಲ್ಲಿ ಬಾವಿಯನ್ನು ತೆಗೆಸುತ್ತಾರೆ. ಅಂಥ ಸ್ಥಳದಲ್ಲಿ ಬಾವಿಯನ್ನು ತೆಗೆಸುವುದು ಎಷ್ಟೋ ದುರ್ಲಭವಾಗುವುದು. ಅದು ಹೇಗೆಂದರೆ ಆ ಸ್ಥಳದೊಳಗೆ ಸಮೀಪದಲ್ಲಿ ನೀರು ಬೀಳುವುದಿಲ್ಲ. ಅದಲ್ಲದೆ ಅಂಥ ಸ್ಥಳದಲ್ಲಿ ಕಲ್ಲಾದರೂ ಹತ್ತುವುದು. ಅನೇಕ ಪ್ರಯಾಸದಿಂದ ಕಲ್ಲನ್ನು ಒಡೆಸಿ ಬಹಳ ತಗ್ಗಾಗುವ ಹಾಗೆ ಮಾಡಿ ಬಾವಿಯನ್ನು ಕಡಿಸುವುದಕ್ಕೆ ಬಹಳ ದ್ರವ್ಯವೂ ಖರ್ಚಾಗುವುದು. ಆದಾಗ್ಯೂ ಸುಲಭದಿಂದ ನೀರು ಬೀಳುವುದು ದುರ್ಲಭವೇ ಸರಿ. ಅಥವಾ ನೀರು ಬಿದ್ದರೂ ಬೇಸಿಗೆಯಲ್ಲಿ ನೀರು ಸಾಲದೇ ಹೋಗುವುದು. ಎಷ್ಟೋ ಜನರು ಕಲ್ಲು ಬೀಳುವವರೆಗೂ ಭೂಮಿಯನ್ನು ಕಡಿಸಿ ಕಲ್ಲು ಬಿದ್ದಾಕ್ಷಣವೇ ಅದನ್ನು ಬಿಟ್ಟು ಹಾಳು ಬಾವಿಯಾಗಿ ಮಾಡಿಕೊಂಡು ಖರ್ಚು ಮಾಡಿದ ದ್ರವ್ಯವನ್ನು ವ್ಯರ್ಥವಾಗಿ ಕಳೆದುಕೊಳ್ಳುತ್ತಾರೆ. ಅಂಥ ಬಾವಿಯನ್ನು ಬಹುಶ್ರಮದಿಂದ ಅಗಿಸುತ್ತಿರಲಾಗಿ ನೀರು ಬೀಳುವವು. ಆದರೆ ಬೇಸಿಗೆಯಲ್ಲಿ ನೀರು ಸಾಲವು. ಅಷ್ಟು ತಗ್ಗಾಗಿರುವ ಬಾವಿಗೆ ಕಲ್ಲು ಕಟ್ಟಿಸಬೇಕಾದರೆ ಎಷ್ಟೋ ದ್ರವ್ಯವು ಖರ್ಚಾಗಿ ಬಹಳ ಶ್ರಮಪಟ್ಟು ಬಾವಿಯನ್ನು ತಯಾರು ಮಾಡುವಷ್ಟಕ್ಕೆ ಬೇಸರಗೊಳ್ಳುವರು. ಮುಂದೆ ತೋಟವು ಸಂಭ್ರಮಕ್ಕೆ ಬರುವ ಹಾಗೆ ಮಾಡಬೇಕಾದರೆ ಆಯಾಸ ತೋರಿ ಮನೋಲ್ಲಾಸವೆಲ್ಲ ಕಡಿಮೆಯಾಗುವುದು. ಇಂಥ ತೊಂದರೆಗಳು ಪ್ರಾರಂಭ ಕಾಲಕ್ಕೆ ಪ್ರಾಪ್ತಿಸಿದ್ದರಿಂದ ಮೊದಲಲ್ಲಿ ಕಾಲು ಜಾರಿ ಕೈಕಾಲನೊಂದವನು ಮರದ ತುದಿಗೇರುವ ಪರಿಯಂತು ಎಂಬ ನಾಣ್ಣುಡಿಯಂತೆ ಈ ಬೇಸರದಿಂದ ಮುಂದೆ ತೋಟವನ್ನು ಶೃಂಗಾರಕ್ಕೆ ತಂದು ಸುಖವನ್ನು ಹೊಂದಬೇಕೆಂಬ ಇಚ್ಛೆಯು ಹುಟ್ಟದೆ ಹೋಗುತ್ತದೆ. ಹೊಲದ ತಳಭಾಗದಲ್ಲಿಯೇ ಬಾವಿಯನ್ನು ತೆಗೆಸಿ ಮೇಲಣ ತೆವರಿಗೆ ನೀರು ಮುಟ್ಟುವ ಹಾಗೆ ಕಾವಲಿಯ ಒಡ್ಡನ್ನು ಎತ್ತರವಾಗಿ ಹಾಕಿಸುವುದೊಂದೇ ಸ್ವಲ್ಪ ಮಾತ್ರ ಪ್ರಯಾಸವು. ಅದಾದರೂ ಬಹಳ ಸುಲಭದಿಂದಾಗುವುದು ಮತ್ತು ನೀರು ಸಮೀಪದಲ್ಲಿ ಬೀಳುವುವು. ಬಾವಿಗೆ ಕಲ್ಲು ಕಟ್ಟಿಸುವುದಂತೂ ಅತ್ಯಂತ ಸುಲಭವು. ಅದು ಸ್ವಲ್ಪ ದ್ರವ್ಯದ ಖರ್ಚಿನಿಂದಾಗುವುದು ಮತ್ತು ಕಾವಲಿಯ ನೀರು ಹೋಗುವುದಕ್ಕೆ ಒಡ್ಡು ಹಾಕುವ ವಿವರವನ್ನು ಬಲ್ಲವರಾಗಿದ್ದರೆ ಬಾವಿಯ ಸಮೀಪದಲ್ಲಿ ಎತ್ತರ ಮಾಡಿ ಹೋಗುತ್ತಾ ಹೋಗುತ್ತಾ ತಿಗಟೆಯಿಂದ ತೂಗಿ ಸ್ವಲ್ಪ ಸ್ವಲ್ಪ ಇಳಿಸುತ್ತಾ ನೀರಿನ ಕಾವಲಿಯನ್ನು ಚೆನ್ನಾಗಿ ಮಾಡಿಬಿಟ್ಟರೆ ಯಾವ ಕಡೆಗೆಯಾದರೂ ನಿಲ್ಲದೆ ನೀರು ನಡೆಯುವುದು. ಒಂದು ವೇಳೆಗೆ ಅದು ತಿಳಿಯದೇ ಇದ್ದರೆ ಮೇಲಣ ಎತ್ತರ ಭೂಮಿಗೂ ಮೊಟ್ಟೆಯ ಬಾರಿಯ ನೀರು ಬೀಳುವ ಹೌದಿಗೂ ಆಚೆಯ ಕಡೆಗೂ ಈಚೆಯ ಕಡೆಗೂ ಎರಡು ಕಂಬಗಳನ್ನು ನಿಲ್ಲಿಸಿ ಆಚೆಗೊಂದು ಈಚೆಗೊಂದು ನುಲಿಕೆಯನ್ನಾಗಲಿ ಹುರಿಯನ್ನಾಗಲಿ ಅಥವಾ ದಾರವನ್ನಾಗಲಿ ಮೊಟ್ಟೆಯ ಕಡೆಗೆ ಎತ್ತರ ಮಾಡಿ ಆ ನೀರು ತೇಲಿದ ಒಡ್ಡಿನ ಕಾವಲಿಯು ಇಳಿತರವಾಗುವಂತೆ ಅದರ ಬಳಿಯಲ್ಲಿ ಒಂದೊಂದು ಗೂಟವನ್ನು ಹೊಡೆದು ಅದಕ್ಕೆ ದಾರಗಳನ್ನು ಕಟ್ಟಿ ಆ ನೂಲಿನ ಬರಾಬರಿಯಾಗುವ ಹಾಗೆ ಒಡ್ಡು ಹಾಕಿಸಿದರೆ ಮೊದಲು ಮೊಟ್ಟೆಯ ಬಳಿಯಲ್ಲಿ ಒಂದು ಆಳು ದೀಡಾಳು ಉದ್ದ ಒಡ್ಡು ಇದ್ದರೆ ಬರಬರುತ್ತಾ ಮೊಳಕಾಲುದ್ದ ಮೊಳದುದ್ದ ಒಡ್ಡು ಆಗುವುದು. ಅದೇ ತಲಗಾವಲಿಯಿಂದ ಕೆಳಗಡೆಗೆ ನೀರು ಆತಂಕವಿಲ್ಲದೆ ಸಾಗುವುದು. ಇದಲ್ಲದೆ ಮೇಲು ಕಡೆಗೆ ಎತ್ತರ ಭೂಮಿಯಲ್ಲಿ ಬಾವಿಯನ್ನು ತೆಗೆಸಿದರೆ ಒಂದಾಳುದ್ದಕ್ಕೆ ಇರುವ ನೀರು ನಾಲ್ಕಾಳುದ್ದಕ್ಕೆ ಬೀಳುವವು. ಅದರಿಂದ ಕೆಳಗಡೆಗೆ ಬಾವಿಯನ್ನು ಕಳಿಸುವುದು ಎಷ್ಟು ಸುಲಭವಾದದ್ದನ್ನು ನೀವೇ ನೋಡಿರಿ. ಮತ್ತು ತೆವರಿನ ಮಣ್ಣು ಕೆಳಗಡೆಯ ಕಾವಲಿಯ ಒಡ್ಡಿಗೆ ತಟ್ಟಿ ನಿಂತು ಒಂಡುವಾಗುತ್ತದೆ. ಜಲಶಿಲ್ಪಿಯ ಸೂಚನೆಯಲ್ಲಿ ಸ್ವಲ್ಪ ನೀರಿನ ಪರೀಕ್ಷೆಯನ್ನು ಇಲ್ಲಿ ಕಾಣಿಸುವೆನು. ಅದಕ್ಕೆ ಬಹಳ ವಿಸ್ತಾರವಾದ ಒಂದು ಪುಸ್ತಕ ಉಂಟು. ಅದನ್ನು ಚೆನ್ನಾಗಿ ತಿಳಿಯಬೇಕೆಂಬುವವರು ತರಿಸಿಕೊಂಡು ನೋಡಬೇಕು. ಅದನ್ನೆಲ್ಲ ಇಲ್ಲಿ ಬರೆಯಬೇಕಾದರೆ ಗ್ರಂಥ ಬಾಹುಳ್ಯವಾಗುವುದಾದ ಕಾರಣ ಇಲ್ಲಿ ಸಂಕ್ಷೇಪವಾಗಿ ಬರೆಯುತ್ತೇನೆ. ಹೇಗೆಂದರೆ, ತೋಟವನ್ನು ಮಾಡತಕ್ಕ ಭೂಮಿಯು ಚೆನ್ನಾಗಿ ಇದ್ದು ಅದರ ತಲೆಯ ಮೇಲೆ ಎತ್ತರ ಮೊರಡಿ ಅಥವಾ ಕೆರೆ ಇಲ್ಲವೇ ಅದರ ಆಸ್ಪದದಲ್ಲಿ ಹಳ್ಳದಲ್ಲಿ ತಾನು ಮಾಡತಕ್ಕಂಥ ಹೊಲವು ಹಳ್ಳದ ದಂಡೆಯಾಗಿ ಅಥವಾ ಇಳಿಜಾರಿಯ ಭೂಮಿಯಾಗಿ ಅದರ ಸಮೀಪದಲ್ಲಾದರೂ ನೀರು ಕಾಣಿಸಿಕೊಂಡಿದ್ದರೂ ಅಥವಾ ಕಾಣಿಸಿಕೊಳ್ಳದೇ ಇದ್ದರೂ ಅಂಥ ಭೂಮಿಯಲ್ಲಿ ಸಬಳವಾದ ಬನ್ನಿಯ ಮರದ ಬೊಡ್ಡೆಯು ಹಾಗೂ ಬಹಳ ದಿವಸದ ದಾಗಡಿಯ ಬೇರು, ಬನ್ನಿ ಕರಿಯ ಬೇರು, ಮೆದಿಯ ಹುಲ್ಲು, ಹಸುರಾಗಿದ್ದ ಎಕ್ಕೆ ಗಿಡದ ಬೇರು, ಆಪು, ದೊಡ್ಡ ತುಂಗಿಯ ಹುಲ್ಲು ಮುಂತಾದ ಹುಲ್ಲುಗಳು, ಬಳ್ಳಿಗಳು, ಗಿಡಗಳು ಹಸುರಾಗಿದ್ದದ್ದನ್ನು ನೋಡಿ ಮೊದಲು ಸ್ವಲ್ಪ ಮಾತ್ರವಾಗಿ ಸೇದಿಯ ಬಾವಿಯ ಹಾಗೆ ಅಗಿದು ನೋಡುವುದು. ಅಲ್ಲಿ ವಿಶೇಷವಾಗಿ ನೀರು ಕಾಣಬಂದಲ್ಲಿ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಬಾವಿಗಳನ್ನು ಅಗಲವಾಗಿ ತೆಗೆಸುವುದು. ಆ ಬಾವಿಯನ್ನು ತೆಗೆಸುವಲ್ಲಿ ದರಿಯು ಗಟ್ಟಿಯಾಗಿ ಇದ್ದದ್ದಾದರೆ ಬಹಳ ಉತ್ತಮವೇ ಸರಿ. ಇಲ್ಲವಾದರೆ ಆ ಸ್ಥಳದಲ್ಲಿ ಮೃದುವಾದ ಮಣ್ಣು, ಉಸುಕು ಅಥವಾ ಕಟಕು ಇಲ್ಲವೇ ಎರಿಯ ಮಣ್ಣು ಮೊದಲಾದ ಮೃದುವಾದ ಮಣ್ಣು ಹೊರಟು ದರಿಯು ನಿಲ್ಲದ ಹಾಗಾಗಿ ಬಾವಿಯನ್ನು ಕಟ್ಟಲಿಕ್ಕೆ ಬಾರದ ಹಾಗೆ ಇದ್ದರೆ ಅಂಥ ಬಾವಿಗಳನ್ನು ಕಟ್ಟುವಂಥ ಯುಕ್ತಿಗಳನ್ನು ಈ ಪ್ರಕರಣದಲ್ಲಿ ಮುಂದೆ ಸವಿಸ್ತಾರವಾಗಿ ಬರೆಯುವೆನು. ನೀರು ಇಲ್ಲದ ಭೂಮಿಯಲ್ಲಿ ಜಿರಾಯತ ಸಂಬಂಧವಾಗಿ ಬಯಲು ಹೊಲಗಳಲ್ಲಿ ಸಕಲ ಧಾನ್ಯಾದಿಗಳನ್ನು ಬಿತ್ತಿ ಬೆಲೆ ಮಾಡಿಕೊಳ್ಳುವ ಸಕಲ ಯುಕ್ತಿಗಳನ್ನು ಬಹುಪ್ರಕಾರ ವಿಸ್ತಾರವಾಗಿ ಪ್ರಥಮ ಭಾಗದ 8 ಪ್ರಕರಣಗಳವರೆಗೂ ಹೇಳಿರುವೆನು. ಈ 9 ಪ್ರಕರಣದಿಂದ ಬಾಗಾಯತ ಸಂಬಂಧವಾಗಿ ತೋಟಗಳನ್ನು ಮಾಡಿ ಸಕಲ ಪದಾರ್ಥಗಳನ್ನು ಬೆಳೆ ಮಾಡಿಕೊಳ್ಳುವುದಕ್ಕೋಸ್ಕರ ಅತ್ಯಾಶ್ಚರ್ಯವಾದ ಸುಲಭ ಯುಕ್ತಿಗಳನ್ನು ವಿಸ್ತಾರವಾಗಿ ಮುಂದೆ ಹೇಳುವೆನು. ನೀರು ಇರುವ ಹಳ್ಳದ ದಂಡೆಗೆ ಹೊಲಗಳಿದ್ದರೆ ಅಂಥ ಜನರು ತಮಗೆ ಬಹು ಲಾಭವೆಂದು ತಿಳಿಯಬೇಕು. ಹಳ್ಳದ ಹೊಲನಾಗಿ ಬೆಳ್ಳನ್ನೆರಡೆತ್ತಾಗಿ ಮೆಳ್ಳಿ ಎಡಗಣ್ಣ ಸೊಸೆಯಾಗಿ ಆ ಮನೆಗೆ ಬಳ್ಳದಲ್ಲಿ ಹೊನ್ನು ಸರ್ವಜ್ಞ ಎಂದು ಸರ್ವಜ್ಞ ಮೂರ್ತಿಯ ವಾಕ್ಯವಿರುವುದರಿಂದ ಹಳ್ಳದ ಹೊಲಗಳಿದ್ದವರು ತೋಟವನ್ನು ಮಾಡಿ ಧನಸಂಪನ್ನರಾಗಬೇಕು. ಹಳ್ಳದ ಬಳಿಯಲ್ಲಿ ದರಿಯು ಗಟ್ಟಿಯಾಗಿ ಇದ್ದದ್ದಾದರೆ ಮೊಟ್ಟೆಯ ಬಾರಿಯನ್ನು ಬಂದೋಬಸ್ತು ಕಟ್ಟಿಸಿ ಆ ಭೂಮಿಯ ಕರಿಕೆ ಕಣಿಗೆಯ ನಟ್ಟನ್ನು ಚೆನ್ನಾಗಿ ತೆಗೆದು ಹಸನು ಮಾಡಿ ಹಿಂದೆ ಹೇಳಿದ ಹಾಗೆ ಭೂಮಿಯನ್ನು ತಿದ್ದಿಕೊಂಡು ಸಮತಳ ಮಾಡಬೇಕು. ಆ ಹೊಲವು ಹಳ್ಳದ ದಂಡೆಯನ್ನು ಹಿಡಿದು ಸಮನಿದ್ದರಂತೂ ಉತ್ತಮವೇ ಸರಿ, ಅಥವಾ ಹಳ್ಳ ಮೇಲಾಗಿ ಹೊಲವು ಕೆಳಗಾಗಿದ್ದರಂತೂ ಅತ್ಯುತ್ತಮವೇ ಸರಿ, ಅಥವಾ ಹಳ್ಳ ಕೆಳಗಾಗಿ ಹೊಲವು ಮೇಲಾಗಿದ್ದು ತೆವರಾಗಿದ್ದರೆ ಆ ಹೊಲದ ಬಗಲಲ್ಲಾದರೂ ಅಥವಾ ಹೊಲದ ಮಧ್ಯದಲ್ಲಾದರೂ ತಗ್ಗು ಭೂಮಿಯ ಕಡೆಗೆ ಬಾವಿಯನ್ನು ಕಳಿಸಿ ಮೊಟ್ಟೆ ನೀರು ಹರಿಯುವ ಪ್ರಮಾಣಕ್ಕೆ ಹಿಂದೆ ಹೇಳಿದ ಹಾಗೆ ಎತ್ತರವಾಗಿ ಒಡ್ಡನ್ನು ಹಾಕಿಸಿ ನೀರು ನಡೆಸುವುದು. ಕಡೆಯಲ್ಲಿ ಎತ್ತರವಾಗಿ ಕಾವಲಿಯನ್ನು ಮಾಡಿ ನೀರು ಕಾವಲಿಯ ಮುಖವು ಎತ್ತರ ಭೂಮಿಗಿಂತಲೂ ಎರಡು ಬೆರಳು ಅಥವಾ ನಾಲ್ಕು ಬೆರಳು ಎತ್ತರವಾಗಿದ್ದರೆ ಸಾಕು. ಅಂಥ ಕಾವಲಿಯಿಂದ ಆ ಹೊಲದಲ್ಲೆಲ್ಲ ಯಾವ ಕಡೆಗಾದರೂ ನೀರು ಏರುವುದು. ಆಮೇಲೂ ಕಾವಲಿಯಿಂದ ಆ ಹೊಲವೆಲ್ಲ ಯಾವ ಕಡೆಗಾದರೂ ಕೆಳಭಾಗಕ್ಕೆ ಎಷ್ಟು ದೂರವಾದರೂ ಚೆನ್ನಾಗಿ ನೀರು ನಡೆಯುವುದು. ಇದಲ್ಲದೆ ಹೊಲದ ಕೆಳಗಡೆಯಲ್ಲಿ ಒಡ್ಡನ್ನು ಹಾಕಿಸಿದರೆ ಕಾವಲಿಗಾದರೂ ಉಪಯೋಗವಾಗುವುದು. ಮೇಲುಗಡೆಯಿಂದ ಬಿದ್ದು ಹೋಗುವ ನೀರು ಒಡ್ಡಿಗೆ ತಟ್ಟಿ ನಿಂತು ಒಂಡು ಬಿಡುವುದರಿಂದ ಹೊಲವು ಸಮತಳಕ್ಕೆ ಬರುವುದು. ಈ ಎರಡು ಪ್ರಯೋಜನಕ್ಕೆ ಆಸ್ಪದವಾಗುವ ಹಾಗೆ ಒಡ್ಡನ್ನು ಹಾಕಿಸುವುದು, ಅದಲ್ಲದೆ ಕೆಳಗಿನಿಂದ ಮೇಲುಕಾವಲಿಯನ್ನು ಹಾಕುವುದು ದಡ್ಡತನವೆಂದು ಕೆಲವು ಮೂರ್ಖರು ನುಡಿಯುವರು. ಯಾತಕ್ಕೆಂದರೆ ಆ ಕಾವಲಿಯ ಒಡ್ಡು ಹೊಸ ಮಣ್ಣಾದುದರಿಂದ ನೀರು ನುಂಗುವುದು ಎಂದು ಊಹಿಸುತ್ತಾರೆ. ಅವರ ಮಾತಾದರೂ ಸಹಜವೇ ಸರಿ. ಆದರೆ ಆ ಒಡ್ಡು ನೀರು ನುಂಗಿ 4-3 ತಿಂಗಳಲ್ಲಿ ಮಣ್ಣು ಕೂತು ಗಟ್ಟಿಯಾಗುವುದು ಮತ್ತು ಅದು ಹಸಿಯಾದರೆ ಸರ್ವದಾ ತಂಪು ಹಿಡಿದಿರುವುದು. ಅದು ಕಾರಣ ಆ ಕಾವಲಿ ಒಡ್ಡಿನ ತಳದಲ್ಲಿ ಕೆಲವು ಗಿಡಗಳನ್ನು ಹಾಕಬೇಕು. ಹೇಗೆಂದರೆ ಮುಂಭಾಗದಲ್ಲಿ ನಿಂಬೆಯ ಗಿಡಗಳನ್ನು ಮತ್ತು ಕಾವಲಿಯ ಹಿಂಭಾಗದಲ್ಲಿ ತೆಂಗಿನ ಗಿಡಗಳನ್ನು ಹಚ್ಚಿಬಿಟ್ಟರೆ ಆ ಗಿಡಗಳಿಗೆ ನೀರು ಕಟ್ಟುವ ಪ್ರಯೋಜನವಿಲ್ಲದೆ ಕಾವಲಿಯ ತಂಪಿಗೆ ತಮ್ಮಿಂದ ತಾವೇ ಬೆಳೆಯುವವು. ಹಳ್ಳವಿಲ್ಲದಿದ್ದರೂ ಕೂಡ ತಗ್ಗುಭೂಮಿಯಾಗಿ ಇಳಿಜಾರಿಯಿಂದಿದ್ದು ಕೆಳಭಾಗದಲ್ಲಿ ನೀರು ಬೀಳುವುದಕ್ಕೆ ಸಂಶಯವಿಲ್ಲವೆಂಬುವಂತೆ ತೋರಿದರೆ ಅಂಥ ಸ್ಥಳದಲ್ಲಿ ಬಾವಿಯನ್ನು ಅಗಿಸುವುದು. ಆ ಬಾವಿಯನ್ನು ಅಗಿಸುವಾಗೆ ಭೂಮಿಯ ಪರೀಕ್ಷೆಯ ಮೇಲೆ ಸವಿನೀರು ಸೌಳು ನೀರು ಬೀಳುವುದನ್ನು ತಿಳಿಯಬೇಕು. ಹೇಗೆಂದರೆ ಸೌಳು ಎರಿಯಲ್ಲಿ ಮತ್ತು ಬಲವತ್ತಾದ ಎರಿಯಲ್ಲಿ ಸೌಳು ನೀರು ಬೀಳುವವು ಮತ್ತು ಎರಿಯ ಭೂಮಿಯಾದರೂ ಅಲ್ಲಿ ಸವಿನೀರಿನ ಹಳ್ಳವಿದ್ದರೆ ಆ ಹಳ್ಳದ ಆಸ್ಪದದಲ್ಲಿ ಬಾವಿ ತೆಗೆಸಿದರೆ ಸವಿನೀರು ಬೀಳುವವು ಮತ್ತು ಸಣ್ಣ ಎರಿಯಲ್ಲಿ ಗರಸು ಹೊರಟರೆ ಸವಿನೀರು ಬೀಳುವವು. ಕೆಂಪು ಗರಸು ಇದ್ದರೆ ಸವಿನೀರು, ಕಾವಿಯ ಕಲ್ಲು ಕಣಿ ಹೊರಟರೆ ಸವಿನೀರು, ಕೆಂಪು ಅಥವಾ ಕಪ್ಪು ಮಾಂಜರಿ ಭೂಮಿಯಲ್ಲಿ ಸವಿನೀರು ಬೀಳುವವು, ಬಿಳಿಯ ಕಟಕ ಹೊರಟರೆ ಸವಿನೀರು ಬೀಳುವವು. ಬಿರುಸು ಭೂಮಿಯಲ್ಲಿ ಹಾಗೂ ಸೌಳು ನೀರಿನ ಹಳ್ಳಗಳು ಇರುವ ಎರಿಯ ಭೂಮಿಯಲ್ಲಿ ಸೌಳು ನೀರು ಹೊರಡುವವು. ಹಳದಿ ಬಣ್ಣದ ಮಣ್ಣು ಹೊರಟರೆ ಉಪ್ಪು ಸೌಳು ನೀರು ಬೀಳುವವು. ಹಾಳು ಭೂಮಿಯಲ್ಲಿ ಬರೇ ಸೌಳು ನೀರು ಹೊರಡುವವು. ಈ ಪರೀಕ್ಷೆಯನ್ನು ತಿಳಿದು ಬಾವಿಯನ್ನು ತೆಗೆಸಬೇಕು ಮತ್ತು ಕಟ್ಟು ಸೌಳು ಭೂಮಿಯಲ್ಲಿ ಸೌಳು ನೀರು ಬೀಳುವವು. ಅತಿ ಸೌಳು ನೀರಿನಲ್ಲಿ ಯಾವ ಬೆಳೆಯಾದರೂ ಆಗುವುದಿಲ್ಲವು. ಆದರೆ ಸ್ವಲ್ಪ ಸಾಧಾರಣ ಪೈಕಿ ಸೌಳಾಗಿ ಸವಿನೀರಿನಂತೆ ಅಡಿಗೆ ಮಾಡುವುದಕ್ಕೂ ಪಶುಗಳು ಕುಡಿಯುವುದಕ್ಕೂ ಉಪಯೋಗಿಸುವಂಥ ನೀರು ಬಿದ್ದರೆ ಅದರಿಂದ ಯಾವ ಬೆಳೆಯಾದರೂ ಆಗುವುದು ಹಾಗೂ ಸವಿನೀರಿಗೆ ಆತಂಕವಿಲ್ಲದೆ ಸಮಸ್ತ ಪದಾರ್ಥಗಳು ಬೆಳೆಯುವವು. ಸೌಳು ನೀರಿಗೆ ನವಣೆಯ ಹೊರತು ಮತ್ತೇನೂ ಬೆಳೆಯಲಾರದು. ಸೌಳು ಕರ್ಲುಗಳಾದ ಭೂಮಿಯಲ್ಲಿ ಸವಿನೀರು ಹೊರಟರೆ ಅಂಥ ಭೂಮಿಗೆ ಗೊಬ್ಬರ ವಿಶೇಷವಾದರೆ ಸ್ವಲ್ಪ ಬೆಳೆಯುವುದು, ಅಂಥ ಭೂಮಿಯಲ್ಲಿ ಸೌಳು ನೀರಾದರೆ ಏನೇನೂ ಬೆಳೆಯಲಾರದು. ಈ ಪ್ರಕಾರವಾದ ಸೂಚನೆಗಳಲ್ಲಿ ಸವಿನೀರು ಬೀಳುವ ಭೂಮಿಯನ್ನು ನೋಡಿ ಬಾವಿ ಕಡಿಸಬೇಕು. ಆ ಬಾವಿಯನ್ನು ತೆಗೆಸುವಲ್ಲಿ ದರಿಯು ಗಟ್ಟಿ ಇತ್ತಾದರೆ ಬಹಳ ಉತ್ತಮವೇ ಸರಿ. ಇಲ್ಲವೇ ಆ ಸ್ಥಳದಲ್ಲಿ ಉಸುಕು ಬಿದ್ದರೆ ಮತ್ತು ಯಾವ ಪ್ರಕಾರದ್ದಾಗಲಿ ಮೃದುವಾದ ಮಣ್ಣು ಕಟಕು ಹೇಡಿಗರಸು ಸೌಳುಗರಸು ಮೊದಲಾದ ಮಣ್ಣು ಹೊರಟು ಎರಿಯು ನಿಲ್ಲದ ಹಾಗಾಗಿ ಬಾವಿಯನ್ನು ಕಟ್ಟಲಿಕ್ಕೆ ಬಾರದ ಹಾಗಾದರೆ ಅಂಥ ಬಾವಿಯನ್ನು ಕಟ್ಟುವಂತಹ ಸುಲಭವಾದ ಯುಕ್ತಿಗಳನ್ನು ಹೇಳುತ್ತೇನೆ. ಉಸುಕು ಭೂಮಿಯಲ್ಲಿ ಬಾವಿಯನ್ನು ಅಗೆಸಬೇಕಾದರೆ ಆ ಬಾವಿಯ ದಂಡೆಯು ಕತ್ತರಿಸಿ ಅಗೆಯುವರ ಮೇಲೆ ಬಿದ್ದಿತೆಂಬುವ ಭಯದಿಂದ ಮೊದಲೇ ಬಹುಯುಕ್ತಿಯಿಂದ ಒರತಿಯ ಆಕಾರವಾಗಿ ಮೇಲೆ ಬಹಳ ಅಗಲವಾಗಿ ಬಳಲಿಗೆ ಆಗುವ ಹಾಗೆ ದಂಡೆಯನ್ನು ಮುರಿದು ಕಡಿಸುತ್ತಾ ಬೇಸಿಗೆಯ ಕಾಲದಲ್ಲಿಯಾದರೂ ಮಹಾನೀರು ನಿಲ್ಲುವ ಹಾಗೆ ಇರುವ ನೀರಿನ ಬಲವನ್ನು ನೋಡಿ ನೀರಿನ ಬಳಿಯಲ್ಲಿ ಗಟ್ಟಿದರಿ ಸಿಕ್ಕಿದರೆ ಅದರ ಮೇಲೆ ಬಾಲಗಲ್ಲುಗಳನ್ನು ಹಾಕಿ ಸ್ವಲ್ಪ ಸ್ವಲ್ಪ ಚಾಲು ಮಾಡುತ್ತಾ ಕಲ್ಲು ಕಟ್ಟಿಸುವುದು, ಅಥವಾ ತಳದರಿ ಗಟ್ಟಿ ದೊರೆಯದೇ ಇದ್ದರೆ ಜಾಲಿಯ ಮರಗಳನ್ನಾಗಲಿ ಹುಣಿಸೆಯ ಮರಗಳನ್ನಾಗಲಿ ಬಸರಿಯ ಮರಗಳನ್ನಾಗಲಿ ಕಡಿದು ತಂದು ಅದರಲ್ಲಿ ಜಾಲಿಯ ಕಟ್ಟಿಗೆಗಳಾದರೆ ತೋಟೆಯನ್ನು ತೆಗೆದುಹಾಕಬೇಕು. ಅದರಲ್ಲಿ ಚಚ್ಚೌಕು ಒಂದು ಮೊಳದ ಪಿಂಡಾದ ತೊಲೆಗಳನ್ನು ಕೆತ್ತಿ ತುದಿಗೆ ಕತ್ತರಿಯಾಗುವ ಹಾಗೆ ಜೋಡಿಸಿ ಚೌಕೋನಿಯಾಗಿ ತಯಾರು ಮಾಡಿ ಕೀಲು ಜಡಿದು ಬಂದೋಬಸ್ತು ಮಾಡಬೇಕು. ಈ ಪ್ರಕಾರ ದೊಡ್ಡ ದೊಡ್ಡ ನಾಲ್ಕು ತೊಲೆಗಳಿಂದ ಕಟ್ಟಿಗೆಯ ಸಾಚೆಯನ್ನು ಚೌಕೋನಿಯಾಗಿ ತಯಾರು ಮಾಡಿ ಉಸುಕಿನಲ್ಲಿ ವರತಿಯ ಆಕಾರವಾಗಿ ಬೇಸಿಗೆಯ ಕಾಲದಲ್ಲಿ ಬಹಳ ತಗ್ಗು ಆಗುವ ಹಾಗೆ ತೆಗೆಸುತ್ತಾ ಹೋದಲ್ಲಿ ನೀರಿನ ಪ್ರವಾಹವು ತೆಗೆಯಗೊಳ್ಳದ ಹಾಗೆ, ಆದರೆ ಅದಕ್ಕೆ ಒಂದೇ ದಿವಸ ಬಹಳ ಮಂದಿಯನ್ನು ಜಮಾಯಿಸಿ ಹತ್ತೆಂಟು ಗೋಡೆ ಹಚ್ಚಿ ಬಹು ತೀವ್ರವಾಗಿ ನೀರು ಜಮಾಯಿಸಗೊಡದ ಹಾಗೆ ನೀರನ್ನು ಉಸುಕನ್ನು ತೆಗೆಸುತ್ತಾ ಹೋಗಿ ಬಹಳ ತಗ್ಗು ಮಾಡಿ ನಾಲ್ಕು ಮೊಟ್ಟೆ ನೀರು ದುರಸ್ತು ಆದಾವು ಎಂಬುವ ಅಜಮಾಸು ಕಾಣಬಂದರೆ ಎರಡು ಮೊಟ್ಟೆ ನೀರು ನಿಂತಾವು ಎಂದು ತಿಳಿದು ನಿರ್ಧರಿಸಿ, ಮತ್ತು ಎರಡು ಮೊಟ್ಟೆ ನೀರಿನ ಅಜಮಾಸು ಕಾಣಿಸಿದರೆ ಒಂದು ಮೊಟ್ಟೆಗೆ ನೀರು ದುರಸ್ತಾಗುವುದು. ಈ ಪ್ರಕಾರ ಮಹಾನೀರಿನ ಅಜಮಾಸು ನೋಡಿದ ಕ್ಷಣವೇ ಆ ನೀರನ್ನು ತೀವ್ರವಾಗಿ ತೆಗೆದು ಆ ಭೂಮಿಗೆ ಎಷ್ಟು ಮೊಟ್ಟೆ ನೀರು ಬೇಕೋ ಅದಕ್ಕೆ ಇಮ್ಮಡಿ ನೀರು ಆಗುವ ಹಾಗೆ ಬಹು ತೀವ್ರವಾಗಿ ಉಸುಕನ್ನು ನೀರನ್ನು ತೆಗೆಸಿ ಈ ಚೌಕು ತೊಟ್ಟಿಲ ತೊಲೆಗಳನ್ನು ಜೋಡಿಸಿ ಕೀಲು ಜಡಿದು ನೂರಾರು ಆಳುಗಳನ್ನು ಜಮಾಯಿಸಿ ಆ ಸಾಚೆಯನ್ನು ಬಾವಿಯ ತರದ ಉಸುಕಿನ ಮೇಲೆ ವಾರಿಯಾಗದಂತೆ ಇಡಬೇಕು. ಈ ಸಾಚೆಯನ್ನು ಬಾವಿಯ ತಳದ ಉಸುಕಿನ ಮೇಲೆ ಇಟ್ಟು ಅದರ ಮೇಲೆ ಬಾಳಗಲ್ಲುಗಳನ್ನು ಹಾಕಿ ಚಾಲು ಬಿಡುತ್ತಾ ಮೂರು ದಿಕ್ಕಿಗೂ ಹೀಗೆಯೇ ಹಿಂಚೋಲಿಯಾಗುವ ಹಾಗೆ ಆ ದಿವಸವೇ ಸುತ್ತಲೂ ನಾಲ್ಕು ಕಡೆಗೂ ಗಜ ಎರಡು ಗಜ ಕಟ್ಟಿಬಿಡಬೇಕು. ಆಮೇಲೆ ಮೊಳಕ್ಕೆ ಒಂದು ತರವನ್ನು ಗೇಣು ಚಾಲು ಬಿಡುತ್ತಾ ಮೂರು ದಿಕ್ಕಿಗೂ ಹೀಗೆ ಹಿಂಚೋಲಿಯಾಗುವ ಹಾಗೆ ಕಟ್ಟಿಸುವುದು. ಮೊಟ್ಟೆಯ ಕಡೆಗೆ ಆರು ಮೊಳ ಏಳು ಮೊಳ ಅಗಲವಾಗಿ ತುಟಿಗಚ್ಚು ಹಾಗೂ ಬರಿಗಚ್ಚಿನಿಂದ ಸ್ವಲ್ಪ ಹಿಂಚೋಲಿಯಾಗಿ ಒಂದೇ ಸಮನಾಗಿ ಕಟ್ಟಿ ಕುದುರೆಗಲ್ಲುಗಳನ್ನು ನೀರಿನ ತೂಕದ ಬರಾಬರಿ ನೋಡಿ ಇಡುವುದು. ಇದರಂತೆ ಕಟ್ಟಿದರೆ ಉಸುಕಿನ ಬಾವಿಯು ಎಂದಿಗೂ ಬೀಳುವುದಿಲ್ಲ. ಇದರ ವಿಷಯಕ್ಕೆ ಉಸುಕಿನಲ್ಲಿ ಮಹಾನೀರು ಇರುವುದರಿಂದ ಬೇಕಾದಷ್ಟು ಮೊಟ್ಟೆಯನ್ನು ಮಾಡಿಕೊಳ್ಳಬೇಕು. ಒಂದು ವೇಳೆಗೆ ಆದಷ್ಟು ಸಾಕೆಂದು ಮಗಿ ಮಳೆಗಾಲದಲ್ಲಿ ನೀರು ಸ್ವಲ್ಪ ವಿಶೇಷ ಕಾಣಿಸೋಣ, ಅಂಥ ಸಮಯದಲ್ಲಿ ಬಾವಿಯನ್ನು ಕಲ್ಲು ಹಾಕಿ ಕಟ್ಟಿ ಮುಂದೆ ಬೇಸಿಗೆಯ ಕಾಲದಲ್ಲಿ ನೀರು ಸಾಲದ ಹಾಗಾಗೋಣ, ಒಳಗಿನ ಉಸುಕು ತೆಗೆಸುತ್ತಾರೆ. ಆ ಕ್ಷಣಕ್ಕೆ ತಳದ ಸಾಚೆ ಸ್ವಲ್ಪ ವಾರಿಯಾದ ಕ್ಷಣವೇ ಬಾವಿಯ ಕಲ್ಲುಗಳು ಸರಿದು ಬಿದ್ದು ಬಾವಿ ಮುಚ್ಚಿ ಹೋಗುವುದು ಅಥವಾ ಬಾರಿ ಬೀಳುವುದು. ಅದು ಕಾರಣ ಇಂಥ ಉಸುಕಿನ ಬಾವಿಗಳಿಗೆ ಕಲ್ಲು ಕಟ್ಟಿಸಬೇಕಾದರೆ ಮಹಾಬೇಸಿಗೆಯ ಕಾಲದಲ್ಲಿ ಮಹಾನೀರು ಕಾಣುವ ಹಾಗೆ, ಬಹಳ ತಗ್ಗಾಗುವ ಹಾಗೆ ಉಸುಕನ್ನು ನೀರನ್ನು ತೆಗೆಸುತ್ತಾ ಹೋಗಿ ಏಕಕಾಲಕ್ಕೆ ಬಹಳ ಮಂದಿಯನ್ನು ಜಮಾಯಿಸಿ ಈ ಸಾಚೆಯನ್ನು ತಳದ ಉಸುಕಿನ ಮೇಲೆ ವಾರಿಯಾಗದಂತೆ ಇಟ್ಟು ಕ್ಷಣವೇ ಬಾಲಗಲ್ಲುಗಳಿಂದ ಸ್ವಲ್ಪ ಕಟ್ಟಿಸಿ ಬಿಡಬೇಕು. ಆಮೇಲೆ ಹಿಂದೆ ಹೇಳಿದ ಪ್ರಕಾರ ಕಟ್ಟಿಕೊಂಡು ಮೊಟ್ಟೆಯ ಬಾರಿಯನ್ನು ಮಾಡಿಕೊಳ್ಳಬೇಕು. ಉಸುಕು ಭೂಮಿ, ಎರಿಯ ಭೂಮಿ, ಕರಲು ಭೂಮಿ, ಹಾಳು ಭೂಮಿ, ಹಿಟ್ಟು, ಗರಸು ಮುಂತಾದ ಭೂಮಿಗಳಲ್ಲಿ ಮಹಾನೀರು ಬೀಳುವ ಹಾಗೆ ಆಸ್ಪದವಿದ್ದು ಅಂಥ ಸ್ಥಳದಲ್ಲಿ ಬಾವಿಯನ್ನು ಕಡಿಸುತ್ತಿರಲಿಕ್ಕೆ ದರಿಯು ಚೆನ್ನಾಗಿ ಹೊರಡದೇ ಇದ್ದರೆ ಅಂಥ ಬಾವಿಗಳನ್ನು ಕಟ್ಟಿಸುವ ಯುಕ್ತಿಯು ತಿಳಿಯದೆ ಗಟ್ಟಿ ದರಿಯನ್ನು ಹುಡುಕುತ್ತಾ ಎತ್ತರ ಭೂಮಿಯಲ್ಲಿ ಕಲ್ಲು ಭೂಮಿಯಲ್ಲಿ ಬಾವಿಯನ್ನು ತೆಗೆಸಿ ವ್ಯರ್ಥ ಶ್ರಮ ಪಡುತ್ತಾರೆ. ಇದಲ್ಲದೆ ಪೂರ್ವದಲ್ಲಿ ತೆಗೆಸಿದ ಬಾವಿಯು ಮಹಾನೀರು ಉಳ್ಳದ್ದಾದರೂ ಅದನ್ನು ವ್ಯರ್ಥವಾಗಿ ಕೆಡಿಸಿಬಿಡುತ್ತಾರೆ. ಹಾಗೂ ಒಂದು ಪಕ್ಷದಲ್ಲಿ ದರಿ ನಿಲ್ಲದಂಥ ಬಾವಿಗಳಿಗೆ ವಿಚಾರವರಿಯದೆ ಕೆಲವರು ಅದ್ರವಾಗಿ ಹಂದರಬಾರಿಯನ್ನು ಮಾಡಿಸಿ ಮೊಟ್ಟೆಯ ಸಾಗಿಸುವಲ್ಲಿ ವರ್ಷ ಒಂದೂವರೆ ವರ್ಷ ಅಥವಾ ಎರಡು ವರ್ಷದಲ್ಲಿ ಕಟ್ಟಿಗೆಗಳು ಮಣ್ಣು ತಿಂದು ನಿಸ್ಸಾರವಾಗಿ ಬಾರಿ ಬಿದ್ದು ಕದ್ದಿಗಳು ಸರಿದು ಎತ್ತುಗಳು ಮನುಷ್ಯರುಗಳು ಇಜ ಆಗುತ್ತವೆ. ಎರಿಯ ಭೂಮಿ, ಕರಲು ಭೂಮಿ, ಸವಳು ಭೂಮಿ, ಹಿಟ್ಟು, ಗರಸು, ಉಸುಕು ಭೂಮಿ, ಹಾಳು, ಮೋಳಿ, ಜೌಗಿನ ಭೂಮಿ ಇಂಥ ಸ್ಥಳಗಳಲ್ಲಿ ಸವಿ ನೀರು ಬೀಳುವ ಹಾಗೆ ತಿಳಿಯ ಬಂದರೆ ಸ್ವಲ್ಪ ದ್ರವ್ಯದ ಖರ್ಚಿನಿಂದ ಸುಲಭವಾಗಿ ಮೊಟ್ಟೆ ಬಾರಿಯು ದುರಸ್ತವಾಗಿ ನೂರಾರು ವರ್ಷದವರೆಗೂ ಎಷ್ಟು ದಿವಸದವರೆಗೂ ಬಹುಕಾಲದವರೆಗೂ ಯಾವ ಭಯವಿಲ್ಲದೆ ಮೊಟ್ಟೆಯು ಸಾಗುವ ಯೋಜನೆಯನ್ನು ಹೇಳುತ್ತೇನೆ. ಮೊದಲು ಬಾವಿಯನ್ನು ತೆಗೆಸಿ ಆ ಬಾವಿಯ ನಾಲ್ಕು ಮೂಲೆಗೂ ಬಾವಿಯು ಎಷ್ಟು ಉದ್ದವಿರುವುದೋ ಅಷ್ಟು ಉದ್ದವಾದ ನಾಲ್ಕು ಜಾಲಿಯ ತೊಲೆಗಳನ್ನು ಅಥವಾ ಹುಣಸಿಯ ತೊಲೆಗಳನ್ನು ತಂದು ಅವುಗಳಿಗೆ ಕೆಳಗೂ ಮೇಲೆಯೂ ಹುಗುಲು ಹೊಡೆದು ಮತ್ತು ಕಂಬಗಳಿಗೆ ಒಂದೊಂದು ಗಜ ಅರ್ಧ ಗಜ ಪ್ರಮಾಣಕ್ಕೆ ಒಂದೊಂದು ಮಳೆಗಳನ್ನಾಗಲಿ ಅಥವಾ ಕಟ್ಟಿಗೆಯ ಗೂಟಗಳನ್ನಾಗಲಿ ಯಾಸಿಯ ಮೇಲೆ ಹೊಡೆದು ತಯಾರು ಮಾಡಿ ಆ ಬಾವಿಯ ಮಧ್ಯದಲ್ಲಿ ಅಟ್ಟವನ್ನು ಕಟ್ಟಿ ಆ ನಾಲ್ಕು ಕಂಬಗಳನ್ನು ಅಟ್ಟಕ್ಕೆ ಆನಿಸಿ ಮೂಲೆಯಲ್ಲಿ ನಿಲ್ಲಿಸಿ ಆ ನಾಲ್ಕು ಕಂಬಗಳಿಗೂ ತಳದಲ್ಲಿ ಹೊಡೆದಿರುವ ದೊಡ್ಡ ಹಲ್ಲುಗಳಲ್ಲಿ ನಾಲ್ಕು ದುರಸ್ತಾದ ಹಲ್ಲುಗಳನ್ನು ಹಾಕಬೇಕು. ಆ ಕಂಬದ ಮೇಲು ತುದಿಯಲ್ಲಿ ನಾಲ್ಕು ಅಡ್ಡ ಹಲ್ಲುಗಳನ್ನು ಹಾಕಿ ಬಿಗಿ ಮಾಡಿ ಚೌಕು ತೊಟ್ಟಿಲದೋಪಾದಿಯಲ್ಲಿ ಈ ಕಟ್ಟಿಗೆಯ ಸಾಚೆಯ ತಯಾರಾಗಿ ನಿಂತ ಮೇಲೆ ಆ ಕಂಬಗಳಿಗೆ ಯಾಸಿಯ ಮೇಲೆ ಹೊಡೆದಿರುವ ಒಂದೊಂದು ಗೂಟಗಳಲ್ಲಿ ಒಂದೊಂದು ಅಡ್ಡ ಹಲ್ಲಿನಂಥ ಬಲಿಷ್ಠವಾದ ಕಟ್ಟಿಗೆಗಳನ್ನು ನಾಲ್ಕೂ ಕಡೆಗೂ ಗೂಟಗಳಲ್ಲಿ ಸೇರಿಸಿ ತಳದಿಂದ ಮೇಲಿನವರೆಗೂ ಅಡ್ಡ ಹಾಕಬೇಕು. ಇದರ ಮೇಲೆ ಅಡ್ಡ ಹಲ್ಲಿನ ಹಿಂದೆ ದೊಡ್ಡ ಕಲ್ಲು ಬಂಡೆಯನ್ನು ನಿಲ್ಲಿಸಿದರೂ ಒಳ್ಳೆಯದೇ. ಆ ಬಂಡಿ ದೊರೆಯದೇ ಇದ್ದರೆ ಜಂತಿಯ ಹರವಿ ಹಾಗೆ ಕಟ್ಟಿಗೆಗಳನ್ನಾಗಲಿ ಸಂದು ಇಲ್ಲದ ಹಾಗೆ ಜೋಡಿಸಿ ಅದರ ಹಿಂದೆ ಹತ್ತಿಯ ಕಟ್ಟಿಗೆಗಳಲ್ಲಿ ಜವಾರಿ ಹತ್ತಿ ಕಟ್ಟಿಗೆಯ ಹೊರೆಗಳನ್ನಾಗಲಿ ಸಣ್ಣ ಸಣ್ಣ ಬರಲು ಹೊರೆಗಳನ್ನಾಗಲಿ ಮತ್ತಾವ ತರದ ಕಟ್ಟಿಗೆಗಳನ್ನಾದರೂ ಹಾಕಿ ಅದರ ಹಿಂದೆ ಕುಣಿಗಲ್ಲುಗಳನ್ನು ಗರಸು ಮಣ್ಣನ್ನು ಬರಿ ಮಾಡಬೇಕು. ಹೀಗೆ ಮಾಡಿ ನೀರಿನೊಳಗೆ ಮುಳುಗಿದ ಕಟ್ಟಿಗೆಗಳನ್ನು ಬಿಟ್ಟು ಮೇಲೆ ತೆರೆದಿರುವ ಕಟ್ಟಿಗೆಯ ಕಂಬಗಳಿಗೂ ಅಡ್ಡ ಹಲ್ಲುಗಳಿಗೂ ರಾಳೆಎಣ್ಣೆ ಮೇಣ ಹುರಿಮಂಜನ್ನು ಕುದಿಸಿ ಹಚ್ಚಬೇಕು. ಈ ಪ್ರಕಾರ ವರ್ಷಕ್ಕೊಮ್ಮೆ ಕುದಿಸಿ ಹಚ್ಚುತ್ತಾ ಹೋದರೆ ಕಟ್ಟಿಗೆಯ ಕಂಬಗಳು ಕೆಡುವುದಿಲ್ಲ. ಈ ಪ್ರಕಾರ ನಾಲ್ಕು ಕಂಬಗಳು ಅಡ್ಡ ಹಲ್ಲುಗಳು ಮೊಳೆಗಳು ತಳದ ಹಲ್ಲುಗಳು ಮತ್ತು ಮೇಲುದುದಿಯ ಹುಗುಲುಗಳಲ್ಲಿ ಸೇರಿಸಿದ ಪಿಂಡಾದ ಹಲ್ಲುಗಳು ಈ ಯಾವತ್ತೂ ಕಟ್ಟಿಗೆಗಳನ್ನು ಜೋಡಿಸಿ ಕಡೆಯಲ್ಲಿ ಕಳಾಸು ಮಾಡಿ ಅವುಗಳಿಗೆ ಗುರುತದ ಅಂಕಿಗಳನ್ನು ಹಾಕಿಕೊಂಡು ಬಿಚ್ಚಿ ಬೇರೆ ಬೇರೆ ಮಾಡಿ ಹಿಂದೆ ಹೇಳಿದ ಹಾಗೆ ಒಂದೊಂದೇ ಕಟ್ಟಿಗೆಗಳನ್ನು ಬಾವಿಯ ಮಧ್ಯದಲ್ಲಿ ಹಾಕಿದ ಅಟ್ಟಕ್ಕೆ ಆನಿಸಿ ನಿಲ್ಲಿಸಿ ಅವುಗಳ ಗುರುತದ ಪ್ರಕಾರ ಕಳಾಸು ನೋಡಿ ಜೋಡಿ ಒಂಬತ್ತು ಸಸಿ ತಯಾರು ಆದ ಮೇಲೆ ಗಟ್ಟಿಯಾಗಿ ಬಿಗಿ ಮಾಡಿ ಹಿಂದೆ ಹೇಳಿದ ಪ್ರಕಾರ ಭರ್ತಿಯನ್ನು ಮಾಡಿ ಬಂದೋಬಸ್ತು ಮಾಡಬೇಕು. ನೆಲದ ಬರಾಬರಿ ಅಥವಾ ನೆಲದಕ್ಕಿಂತಲೂ ಎತ್ತರವಾದರೂ ಇರುವ ಚೌಕು ತೊಟ್ಟಿಲದವರೆಗೂ ಹಿಂದೆ ಹೇಳಿದ ಹಾಗೆ ಗಟ್ಟಿಯಾಗಿ ಭರ್ತಿ ಮಾಡಿದ ಮೇಲೆ ಮೊಟ್ಟೆಯ ಬಾರಿಯನ್ನು ಮಾಡುವ ಕಡೆಗೆ ಉದ್ದವಾದ ಬಹಳ ಪಿಂಡವಾದ ಒಂದು ದೊಡ್ಡ ಬಸ್ರಿ ತೊಲೆಯನ್ನು ಅಡ್ಡ ಹಾಕಿ ಅದರ ಭಾರವು ಎಡಬಲದ ನೆಲದ ಮೇಲೆ ಬೀಳುವ ಹಾಗೆ ಮಾಡಿ ತೊಟ್ಟಿಲದ ಮೇಲುದುದಿಯಲ್ಲಿ ಹಾಕಿದ ಅಡ್ಡ ಹಲ್ಲಿಗೆ ಹೊಂದಿಕೆಯಾಗಿ ಹಾಕಬೇಕು. ಬಲವಾದ ಅಡ್ಡ ತೊಲೆಯನ್ನು ತೊಟ್ಟಿಲದ ಮೇಲಿನ ಹಲ್ಲಿಗೆ ಹೊಂದಿಕೆಯಾಗಿ ಹಾಕಿದ ಮೇಲೆ ಏಳು ಎಂಟು ಮೊಳ ಉದ್ದವಾದ ದಪ್ಪಾದ ಎರಡು ಬಸರಿಯ ಕಟ್ಟಿಗೆಗಳನ್ನು ತಂದು ಆ ಕಟ್ಟಿಗೆಗಳಿಗೆ ಮೂಗುತಿಯ ಕಲ್ಲಿನ ಹಾಗೆ ದೊಡ್ಡ ಹುಗುಲು ಹೊಡೆದು ಆ ಬಾವಿಯ ಮೇಲೆ ಆ ತೊಟ್ಟಿಲದ ಹೊಂದಿಗೆ ಅಡ್ಡ ಹಾಕಿದ ಬಲವಾದ ಕಟ್ಟಿಗೆಯ ಮೇಲೆಯೂ ತೊಟ್ಟಿಲದ ಅಡ್ಡ ಹಲ್ಲಿನ ಮೇಲೆಯೂ ಕೂಡಿರುವ ಹಾಗೆ ಅಜಮಾಸು ನೋಡಿ ನೀರಿನ ತೂಕಕ್ಕೆ ಬರಾಬರಿ ಬರುವ ಹಾಗೆ ಅಲ್ಲಿ ಇಟ್ಟು ಗುರುತು ಮಾಡಿ ತೊಟ್ಟಿಲದ ಅಡ್ಡ ಹಲ್ಲನ್ನು ಮತ್ತು ಮೇಲಿನ ಅಡ್ಡ ತೊಲೆಯನ್ನು ಬಿಗಿಹಿಡಿದು ಕೂಡಿರುವ ಹಾಗೆ ಒಂದೊಂದು ಮೊಳದ ಗೂಟಗಳನ್ನು ಎರಡು ಬಸರಿಯ ಮೂಗುತಿ ಕಟ್ಟೆಗಳ ಮುಂದಿನ ತುದಿಗೆ ಹೊಡೆಯಬೇಕು. ಮೂಗುತಿ ಕಟ್ಟಿಗೆಗಳಿಗೆ ಹಸಿಯ ಬಸರಿ ಕಟ್ಟಿಗೆಗಳನ್ನು ಹಾಕಬೇಕೆಂದು ಹೇಳಿದ ಕಾರಣವೇನೆಂದರೆ ಮೂಗುತಿ ಕಟ್ಟಿಗೆಗೆ ಹಸಿಯ ಬಸರಿಯ ಕಟ್ಟಿಗೆಗಳನ್ನು ಹಾಕಿ ಮೊಟ್ಟೆಯನ್ನು ಸಾಗಿಸಿದರೆ ನೀರಿನ ತಂಪಿಗೆ ಆ ಕಟ್ಟಿಗೆಗಳು ಚಿಗಿತು ಅಲ್ಲಲ್ಲಿ ಬೇರು ಬಿಟ್ಟು ಕೆಡದೇ ಇರುವವು. ಎಷ್ಟು ದಿವಸ ಇದ್ದ ಕಾಲಕ್ಕೂ ಮೊಟ್ಟೆ ನಡೆದರೆ ಆ ಕಟ್ಟಿಗೆಗಳಿಗೆ ಯಾವ ಭಯವಿಲ್ಲವು ಮತ್ತು ಆ ಕಟ್ಟಿಗೆಗಳ ಹಿಂದೆ ಒಂದೊಂದು ಹುಗುಲು ಹೊಡೆದು ಬಾರಿಯ ಹಿಂದಿನ ಮೈಯಲ್ಲಿ ಆ ಹುಗುಲಿನ ಬರಾಬರಿ ಗುರುತು ಮಾಡಿ ಅದೇ ಸ್ಥಳದಲ್ಲಿ ಹಾರಿಯಿಂದ ಅಗಿದು ಒಂದು ಕಟ್ಟಿಗೆಯನ್ನು ಮೇಲಿನ ತುದಿಯನ್ನು ಕೆತ್ತಿ ನೆಲದಲ್ಲಿ ನಡೆಸಿ ಗರಸು ಮಣ್ಣು ಹಾಕಿ ಜಡಿದು ಆ ಕಟ್ಟಿಗೆಗೆ ಈ ಬಸರಿಯ ಮೂಗುತಿ ಕಟ್ಟಿಗೆಯನ್ನು ಸಿಗ ಹಾಕಿದಲ್ಲಿ ಬಾವಿಯಲ್ಲಿ ನಿಲ್ಲಿಸಿದ ಚೌಕು ತೊಟ್ಟಿಲದ ಸಾಚೆಯನ್ನು ಬಿಗಿಹಿಡಿದು ಮುಂಜೋಲಿಯೂ ಹಿಂಜೋಲಿಯೂ ಆಗದ ಹಾಗೆ ಆಗುತ್ತದೆ. ಅದು ಕಾರಣ ಎರಡೂ ಮೂಗುತಿ ಕಟ್ಟಿಗೆಗಳನ್ನು ಈ ಪ್ರಕಾರ ಬಂದೋಬಸ್ತು ಮಾಡಿ ಹಾಕಬೇಕು. ಅದರ ಮೇಲೆ ಕಲ್ಲು ಕಟ್ಟಿ ಬಾರಿಯನ್ನು ಎಷ್ಟು ಎತ್ತರ ಮಾಡಬೇಕೋ ಆ ತೂಕಕ್ಕೆ ಸರಿಯಾಗಿ ಕಟ್ಟಿಕೊಂಡು ಆಮೇಲೆ ಮೊಟ್ಟೆಯ ಬಾರಿಯ ಬಚ್ಚಲ ಹೌದನ್ನು ಕಾವಲಿಯನ್ನು ಚೆನ್ನಾಗಿ ನೀರು ಸೋರದಂತೆ ಮಾಡಿಕೊಂಡು ಅದರ ಮೇಲೆ ಸಂದುಗಚ್ಚು ಭರಿಗಚ್ಚು ತುಟಿಗಚ್ಚು ಮೊದಲಾದದರಿಂದ ಬಿಗಿ ಮಾಡಿ ಯಾತದ ಕಂಬವನ್ನು ನಿಲ್ಲಿಸಿ ಗಾಲಿಯನ್ನು ಕದರನ್ನು ಹಾಕಿ ಮತ್ತು ಹಿಂಜೋಲಿಯಾಗದಂತೆ ಯಾತದ ಕಂಬಗಳೆರಡಕ್ಕೂ ಕವಿಗಂಬದಿಂದ ಒತ್ತುಗೋಲನ್ನು ಕೊಟ್ಟು ಬಿಗಿ ಮಾಡಿ ಮೊಟ್ಟೆಯನ್ನು ಸಾಗಿಸಬೇಕು. ಈ ಪ್ರಕಾರವಾಗಿ ಬಾರಿಯನ್ನು ಸಿದ್ಧ ಮಾಡಿಕೊಂಡು ಮೊಟ್ಟೆಯನ್ನು ಸಾಗಿಸುವುದು. ಆದರೆ ಈ ಚೌಕು ತೊಟ್ಟಿಲದ ನಾಲ್ಕು ಕಂಬಗಳಲ್ಲಿ ಮೊಟ್ಟೆಯ ಬಾರಿ ಕಡೆಗೆ ಇರುವ ಎರಡು ಕಂಬಗಳು ಬಹಳ ಬಲವಾಗಿ ಇರಬೇಕು. ಅಂದರೆ ಈ ಸಾಚೆಯು ಕಟ್ಟಿಗೆಯಿಂದ ಮಾಡಿದ್ದಾದರೆ ಅದು ನೀರಿನ ತಂಪಿನಿಂದ ಎಷ್ಟು ದಿವಸವಾದ ಕಾಲಕ್ಕೂ ಕಬ್ಬೇರಿ ಕೆಡದೇ ಇರುವುದು. ಎತ್ತುಗಳಿಗೂ ಮನುಷ್ಯರುಗಳಿಗೂ ಭಯವಿಲ್ಲದೆ ಬಾರಿ ಬೀಳದೆ ಬಾವಿ ಕೆಡದೆ ಒಳಗೆ ಮಣ್ಣು ಸೇರದೆ ಚೆನ್ನಾಗಿ ಸುತ್ತಲಿಂದ ನಿರ್ಮಲವಾದ ನೀರು ಬಸಿದು ಬರುತ್ತಾ ಇರುವುದು. ಶ್ರೋತೃಗಳೇ, ಈ ಪ್ರಕರಣದ ಉಳಿದ ಭಾಗ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಮೂಡಿ ಬರಲಿದೆ. ಇದುವರೆಗೆ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದಿರಿ. ಸಂಕಲನ ಗೋವಿಂದ ರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಭಕ್ತಿವಂತಳಿಗೆ ಕುಂಬಾರಾಗಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಗಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಎಂಬುವ ಮಣ್ಣಳು ತರಸಿ ತನು ಎಂಬುವ ನೀರಲು ಹಣಸಿ ಚಿನ್ನ ಎಂಬುವ ಮಣ್ಣಳು ತರಸಿ ತನು ಎಂಬುವ ನೀರಲು ಹಣಸಿ ಗುಣ ಎಂಬುವ ಉದುಲನು ಕಲಸಿ ಮಲ ಎಂಬುವ ಸೋರು ಹಾಕಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಗಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಸುತ್ತಲೂ ತಿರುವಿ ಗಡಿಗೆಯ ತಯಾರು ಮಾಡುವಾಗಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಗಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಅರವು ಎಂಬುವ ಆವಿಗೆ ಮುಚ್ಚಿ ಸತ್ಯ ಎಂಬುವ ಬೆಂಕಿ ಹಚ್ಚಿ ಅರವು ಎಂಬುವ ಆವಿಗೆ ಮುಚ್ಚಿ ಸತ್ಯ ಎಂಬುವ ಬೆಂಕಿ ಹಚ್ಚಿ ಸತ್ಯ ಶರಣ ಸಂತೆಗೆ ಹೋಗಿ ಮಾರುವಾಕೆ, ಸತ್ತ ಶರಣರು ಕೊಳ್ಳುವಂಥ ಸಂತೆಗೆ ಹೋಗಿ ಮಾರುವಾಕೆ, ಎಂಥ ಭಕ್ತಿವಂತಳಿಗೆ ಕುಂಬಾರಾಕಿ, ಬ್ರಹ್ಮಾಂಡದಲ್ಲ ತುಂಬಿಕೊಂಡ ಕುಂಬಾರಾಕಿ, ಎಂಥ ಭಕ್ತಿವಂತಳಿಗೆ ಕುಂಬಾರಾಕಿ. ಕಾಶಿಗೊಂದು ಗಡಗಿಯ ಮಾರಿ, ಮೂರು ಕಾಶಿಗೊಂದು ಕುಡುಕಿಯ ಮಾರಿ,